ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ, ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗು ಬೆಳೆಯ ಸುಧಾರಿತ ಕ್ರಮಗಳ ಕುರಿತಂತೆ ಡಾ ಶ್ರೀನಿವಾಸ ರೆಡ್ಡಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ ಇರುತ್ತದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ರಾಜಗೋಪಾಲಾಚಾರಿ ಹಾಗೂ ಸಂಘಟಕರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸಂದರ್ಶನವನ್ನು ಕೇಳೋಣ. ತೆಂಗು ಬೆಳೆಯ ಸುಧಾರಿತ ಕ್ರಮಗಳು, ಈ ವಿಷಯದ ಕುರಿತಂತೆ ಡಾ ಶ್ರೀನಿವಾಸ ರೆಡ್ಡಿ ಅವರೊಡನೆ ಸಂದರ್ಶನವನ್ನು ನಡೆಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೆಂಗಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ತೆಂಗಿನ ಬೆಳೆಯ ಉಪಯೋಗ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ, ತೆಂಗಿನ ಎಣ್ಣೆ ಮತ್ತು ತೆಂಗಿನ ಎಳನೀರು ಮತ್ತು ತೆಂಗಿನ ಉಳಿದ ಉತ್ಪನ್ನಗಳು, ಹೀಗೆ ಯಾವ್ಯಾವ ಥರದ ಉಪಯೋಗ ನಮ್ಮ ರೈತ ಬಾಂಧವರಿಗೆ ನೆರವಾಗ್ತಾ ಇದೆ? ಈ ಒಂದು ಕೃಷಿಯ ತೆಂಗಿನ ಕೃಷಿಯನ್ನು ನಂಬಿ ಎಷ್ಟು ಸಾಮಾನ್ಯ ರೈತರು ಅವಲಂಬಿಸಿಕೊಂಡಿದ್ದಾರೆ, ಯಾವ್ಯಾವ ಒಂದು ಉಪ ಉದ್ಯೋಗವನ್ನು ಇಲ್ಲಿ ಮಾಡಬಹುದಾಗಿದೆ, ಹೀಗೆ ಇವತ್ತು ನಾವು ಒಂದೊಂದು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದ ಕೀಟಶಾಸ್ತ್ರ ವಿಭಾಗದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ KM ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ತೆಂಗಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಡಾಕ್ಟ್ರೆ ಮಾಹಿತಿ ಮಾಡಿಕೊಡ್ಬೇಕು. ಖಂಡಿತ ಸರ್. ಸರ್, ತೆಂಗು ನಮ್ಮ ರಾಜ್ಯದ ಪ್ರಮುಖ ಬಹುವಾರ್ಷಿಕ ವಾಣಿಜ್ಯ ಬೆಳೆ. ಇದು ತಾಳೆ ಜಾತಿಯ ಮರಗಳಿಗೆ ಸೇರ್ತಕ್ಕಂಥದ್ದು. ಇದು ಅತ್ಯಂತ ವೈವಿಧ್ಯತೆ ಹಾಗೂ ಸುಂದರವಾದ ಬಹುಉಪಯೋಗಿ ಮರವಾಗಿದೆ. ಈ ಮರದ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಉಪಯೋಗಕರವಾಗಿದೆ. ಇದನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಕರ್ನಾಟಕ ರಾಜ್ಯವು ವಿಸ್ತೀರ್ಣದಲ್ಲಿ 2ನೇ ಸ್ಥಾನದಲ್ಲಿದ್ದು ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಪ್ರಮುಖ ವಾಣಿಜ್ಯ ಬೆಳೆಯಾಗಿ ತೆಂಗನ್ನು ತುಮಕೂರು, ಹಾಸನ, ಚಿತ್ರದುರ್ಗ, ರಾಮನಗರ, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ತೆಂಗಿನ ಉತ್ಪಾದಕತೆ ಕಡಿಮೆ ಇದ್ದು ರೈತರು ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಂಡ್ರೆ ಉತ್ಪಾದಕತೆಯನ್ನು ಖಂಡಿತವಾಗಿ ನಾವು ಹೆಚ್ಚಿಸಿಕೊಳ್ಬೋದು. ನಾವು ತೆಂಗಿನ ಬೆಳೆ ಬೇಸಾಯದಲ್ಲಿ ಮಣ್ಣಿನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮೊದಲೇ ಡಾಕ್ಟ್ರೆ, ನಮಗೆ ಸಹಜವಾಗಿ ಸಾಮಾನ್ಯವಾಗಿ ತೆಂಗಿನ ಒಂದು ಉಪಯೋಗದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಯಾವ್ಯಾವ ಥರದಿಂದ ಬಳಸಲಾಗ್ತದೆ? ತೆಂಗು ಅನೇಕ ಇದಕ್ಕೆ ಬಳಸಲಾಗ್ತದೆ. ಸೊ ಮುಖ್ಯವಾಗಿ ತೆಂಗನ್ನು ನಾವು ಎಳ್ನೀರು ಸಲುವಾಗಿ ಉಪಯೋಗಿಸ್ತೀವಿ. ಸೊ ಎಳ್ನೀರ ಜೊತೆಗೆ ನಾವು ಇತ್ತೀಚೆಗೆ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಎಣ್ಣೆ ಸಹ ನಾವು ತೆಂಗಿಂದ ಬರ್ತದೆ. ಇನ್ನು ಕೆಲವೊಂದು ನಾವು ಆಹಾರ ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ಈ ತೆಂಗಿನ ಹಾಲನ್ನು ಸಹ ನಾವು ಹೆಚ್ಚಾಗಿ ಬಳಸ್ತೀವಿ. ಇನ್ನು ಇತ್ತೀಚೆಗೆ ಈ ಐಸ್ ಕ್ರೀಮ್ ಹುಚ್ಚು ಹೆಚ್ಚಾಗೋದ್ರಿಂದ ಈ ತೆಂಗನ್ನು ಐಸ್ ಕ್ರೀಮಲ್ಲೂ ಸಹ ನಾವು ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತೀವಿ. ಇನ್ನು ತೆಂಗಿಂದ ಬರ್ತಕ್ಕಂಥ ಕೊಬ್ಬರಿನ ಅನೇಕ ಪದಾರ್ಥಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಹೋಳಿಗೆ ಇರ್ಬೋದು, ಹೋಳಿಗೆ ಅಂತ ಇದರಲ್ಲಿ ನಾವು ಕೊಬ್ಬರಿ ಹೋಳಿಗೆ ಅಂತೇಳಿ ನಾವು ಮಾಡ್ತೀವಿ. ಸೊ ಇತ್ತೀಚೆಗೆ ಈ ಅನೇಕ ಮನುಷ್ಯರಿಗೆ ಬರ್ತಕ್ಕಂಥ ಅನೇಕ ರೋಗಗಳಿಗೆ ನಾವು ವಿರ್ಜಿನ್ ಆಯಿಲ್ ಅಂತೇಳಿ ನಾವು ಉಪಯೋಗ ಆಯುರ್ವೇದ ಇರಬಹುದು ಯುನಾನಿ ಮೆಡಿಸಿನ್ ಇರಬಹುದು, ಒಣ ಕೊಬ್ಬರಿನ ಅದನ್ನ ಜಜ್ಜಿ ಅದನ್ನ ಪುಡಿ ಮಾಡಿ ಅದನ್ನು ಉಪಯೋಗಿಸಬಹುದು ಆರೋಗ್ಯ ವೃದ್ಧಿಗಾಗಿ. ಹೌದು ಹೌದು. ಅದೇ ರೀತಿ ಈ ತೆಂಗಿನಕಾಯಿ ಪುಡಿನ ಸಹ ನಾವು ಚಟ್ನಿ ಇದರಲ್ಲಿ ಉಪಯೋಗಿಸಬಹುದು. ಇನ್ನ ಇತ್ತೀಚೆಗೆ ಈ ಬಾಳೆ ಚಿಪ್ಸ್ ಅಥವಾ ಆಲೂಗಡ್ಡೆ ಚಿಪ್ಸ್ ತರ ಈ ತೆಂಗಿನ ಚಿಪ್ಸ್ ಅನ್ನು ಸಹ ಇದರಲ್ಲಿ ಉತ್ಪಾದಿಸಬಹುದು. ಅದೇ ರೀತಿ ವಿನೆಗರ್ ಅಂತೇಳಿ ಒಂದು ಇದು ಬರ್ತದೆ, ಅದರಲ್ಲೂ ಸಹ ನಾವು ತೆಂಗನ್ನ ಉಪಯೋಗಿಸ್ತೀವಿ. ಇನ್ನು ನಾವು ಆಹಾರವನ್ನು ತಿನ್ನಬೇಕಾದ್ರೆ ನಾವು ಸಲಡ್ಗಳನ್ನು ಬಳಕೆ ಮಾಡ್ತೀವಲ್ಲ, ಆ ಸಲಡ್ಗಳಲ್ಲೂ ಸಹ ತೆಂಗಿನ ಪದಾರ್ಥಗಳನ್ನು ನಾವು ಉಪಯೋಗಿಸ್ಬೋದು. ಇನ್ನು ಇತ್ತೀಚೆಗೆ ಈ ತೆಂಗಿನಕಾಯಿಯಲ್ಲಿ ಮೊಳಕೆ ಬಂದಿರತಕ್ಕಂಥ ತೆಂಗಿನಕಾಯಿ ಒಳಗಡೆ ಇರತಕ್ಕಂಥ ಕೊಬ್ಬರಿನೂ ಸಹ ತಿನ್ನೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೇದಂತೇಳಿ ತಿಳಿದು ಬಂದಿದೆ. ಇನ್ನು ಅದೇ ರೀತಿ ತೆಂಗಲ್ಲಿ ನಾವು ಸ್ಕ್ವಾಷನ್ನು ಸಹ ತಯಾರಿಸ್ಬೋದು. ಇನ್ನು ಇತ್ತೀಚೆಗೆ ಈ ನೀರಾ ಅಂತ ಹೇಳಿ ಒಂದು ತೆಂಗಿನ ಉತ್ಪನ್ನ ಸಹ ಹೆಚ್ಚಾಗಿ ಜನರು ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಿಂದ ಆರೋಗ್ಯಕ್ಕೆ ಅನೇಕ ರೀತಿ ಉಪಯೋಗಕರ ಇದರಿಂದ ಆಗ್ತದೆ. ಇನ್ನು ಇತ್ತೀಚೆಗೆ ರೈತರು ನಾವು ಸಾವಯವ ಕಡೆ ಹೆಚ್ಚು ಒಲವು ಮಾಡ್ತಾ ಇರೋದ್ರಿಂದ ಈ ತೆಂಗಲ್ಲಿ ಸಾವಯವ ಬೆಲ್ಲ ಸಹ ನಾವು ಉತ್ಪಾದನೆ ಮಾಡ್ಕೋಬಹುದು. ಇನ್ನು ಈ ಕ್ಯಾಂಡಿಗಳಲ್ಲಾಗಿರ್ಬೋದು, ಬಿಸ್ಕೆಟ್ಗಳಲ್ಲಾಗಿರ್ಬೋದು, ಕುಕ್ಕೀಸಲ್ಲಾಗಿರ್ಬೋದು ಈ ತೆಂಗನ ಕೊಬ್ಬರಿನ ಒಂದು ಪದಾರ್ಥವಾಗಿ ನಾವು ಉಪಯೋಗಿಸ್ತೀವಿ. ಹಿಂದಿನ ಕಾಲದಿಂದಲೂ ನಮ್ಮ ಮನೆಗಳಲ್ಲಿ ನಾವು ಅಜ್ಜಿ ಕಾಲದಿಂದಲೂ ಈ ಬರ್ಫಿ ಅಂತ ಮಾಡ್ತಾ ಇದ್ದೀವಿ, ಆ ಬರ್ಫಿಗಳಲ್ಲೂ ಸಹ ಈ ತೆಂಗಿನಕಾಯಿ ಇದನ್ನು ಉಪಯೋಗಿಸ್ತೀವಿ. ಇನ್ನು ಇತ್ತೀಚೆಗೆ ಈ ಜೇನುತುಪ್ಪದ ಮಹತ್ವ ಹೆಚ್ಚಾಗಿರೋದ್ರಿಂದ ಈ ಜೇನುನಗಳು ತೆಂಗಿನ ಮರಗಳಿಂದ ತೆಂಗಿನ ಮರ ಹೂಗೊಂಚಲುಗಳಿಂದ ಈ ಜೇನನ್ನ ಪರಾಗ ಮತ್ತು ಜೇನನ್ನ ತಂದು ಅದರಿಂದ ಬರ್ತಕ್ಕಂಥ ಈ ತೆಂಗಿನ ಜೇನನ್ನು ಸಹ ನಾವು ಉಪಯೋಗಿಸ್ಬೋದು. ಇನ್ನು ಇದಲ್ಲದೆ ಸಾಸ್ಗಳಲ್ಲಿ ಉಪಯೋಗಿಸ್ಬೋದು, ಇನ್ನು ಐಸ್ ಕ್ರೀಮ್ಗಳಲ್ಲಿ ಉಪಯೋಗಿಸ್ಬೋದು. ಇನ್ನು ಈ ತೆಂಗಿನ ಚಿಪ್ಪುಗಳಿಗೆ ಬಂದರೆ ಚಿಪ್ಪುಗಳಿಂದ ಕರಕುಶಲ ವಸ್ತುಗಳನ್ನು ಸಹ ನಾವು ತಯಾರಿ ಮಾಡಬಹುದು. ಚಿಪ್ ಅಂದ್ರೆ ಇದು ಈ ತೆಂಗಿನಕಾಯಿನ ಒಳಗಿರ್ತದ ಗಟ್ಟಿದು, ಅದು ತೆಂಗಿನಕಾಯಿ ಅಂದ್ರೆ ಒಳಗಡೆ ಕೊಬ್ಬರಿ ತೆಗೆದಾದ್ಮೇಲೆ ಚಿಪ್ ಉಳ್ಕೊಳತ್ತಲ್ಲ, ಆ ಚಿಪ್ಪಿನಿಂದ ಸೌಟುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆದ ರೀತಿಯಿಂದ ಕರಕುಶಲ ವಸ್ತುಗಳನ್ನ ತಯಾರಿಸಬಹುದು. ಅಥವಾ ನಾವು ಮನೆಗಳಲ್ಲಿ ಹಾಕೊಳ್ತಕ್ಕಂತ ಬಲ್ಬು ಶೋ ಇದನ್ನ ಸಹ ಉಪಯೋಗಿಸಬಹುದು. ಅದೇ ರೀತಿ ತೆಂಗಿನ ನಾರಿನಿಂದ ಸಹ ಅನೇಕ ಕರಕುಶ ವಸ್ತುಗಳನ್ನ ಅದಕ್ಕೆ ಇದು ಹೊರಗಡೆ ಇರುವಂತದ್ದು ತೆಂಗಿನ ನಾರು ನಾರು. ಅದೇ ರೀತಿ ಮರದ ಕಾಂಡದಿಂದ ಸಹ ನಾವು ಅನೇಕ ವಸ್ತುಗಳನ್ನ ತಯಾರಿಸಬಹುದು. ಅಂದ್ರೆ ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಇಂತಹ ವಸ್ತುಗಳನ್ನ ನಾವು ತಯಾರಿಸಬಹುದು. ಮನೆಗೆ ಹಾಕುವ ದಿಮ್ಮೆಗಳನ್ನು ಕೂಡ ಮಾಡಬಹುದು. ನೋಡಿ ಡಾಕ್ಟರ್, ಈ ತೆಂಗಿನ ಬೇಸಾಯ ಇದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದ್ರೆ, ತಾವು ಹೇಳಿದಂತ ಅನೇಕ ವಿಷಯಗಳು ನಮ್ಮ ರೈತರಿಗೆ ಇವತ್ತು ಮನದಟ್ಟಾಗಿದೆ. ಅವರು ಅದಕ್ಕಾಗಿ ಹಿಂದಿನ ಕಾಲದಿಂದ ಈ ಒಂದು ಕಾಮಧೇನು ಕಲ್ಪವೃಕ್ಷ ತೆಂಗಿನ ಗಿಡಗಳನ್ನ ಅವರು ಬೆಳೆಸ್ಕೋತಾ ಬರ್ತಾ ಇದ್ದಾರೆ. ಒಂದು ಎರಡು ತೆಂಗಿನ ಮರಗಳು ಕೆಲವೊಂದು ಕುಟುಂಬದ ತುಂಬ ಅವರು ಚೆನ್ನಾಗಿ ನೋಡ್ಕೋತಾ ಹೋದರೆ ಅವರಿಗೆ ಅದೇ ಸಾಕು. ಒಂದು ವ್ಯವಸಾಯ ಮಾಡ್ಕೋತ ಹೋದಾಗೆ ಎರಡು ತೆಂಗಿನ ಮರಗಳು ಅವ್ರದ್ದು ನಿತ್ಯ ಬದುಕಿಗೆ ಅವರಿಗೆ ಆಶ್ರಯ ಆಗಬಲ್ಲವು. ಇದು ಸಾಕಷ್ಟು ಉದಾಹರಣೆಗಿದೆ, ಉದಾಹರಣೆಗಳು ನಮ್ಮ ಎದುರಿಗಿದ್ದಾವೆ. ಎರಡು ತೆಂಗಿನ ಮರ, ಒಂದು ಆಕಳು, ಮತ್ತೆ ಆ ಥರ ಸ್ವಲ್ಪ ಒಂದು ಜಾಗ, ಇಷ್ಟು ಇದ್ದರೆ ಅವರ ಬದುಕು ಅದರಿಂದ ಏನು ಉಪ ಉತ್ಪನ್ನಗಳು ಮತ್ತೆ ಅವರ ಆದಾಯ ಕೂಡ ಅದು ಸಾಕಾಗುತ್ತೆ ಅಂತ ಬಹಳಷ್ಟು ಜನರಲ್ಲಿ ನಂಬಿಕೆ ಇದೆ. ಅದಕ್ಕಾಗಿ ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಇದು ಯಾರು ರೈತರನ್ನ ಕೈಬಿಡೋದಿಲ್ಲ ಅಂತ. ಈಗೆಲ್ಲ ನಾವು ಹೇಳಕ್ ಹೋದ್ರೆ ಇವತ್ತು ಕೂಡ ಈ ಒಂದು ತೆಂಗಿನ ಬೇಸಾಯ ಮತ್ತೆ ತೆಂಗಿನ ಮಹತ್ವ ಇವತ್ತು ನಮ್ಮಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ಹೊಸದಾಗಿ ರೈತರು ಕೂಡ ಈ ಬಗ್ಗೆ ಒಲವನ್ನು ಬೆಳೆಸ್ಕೊಂಡಿದ್ದಾರೆ. ಆದರೆ ಡಾಕ್ಟರ್, ಒಂದೇನಂದ್ರೆ ಇವತ್ತು ನಮ್ಮ ರೈತರು ತಮ್ಮ ಹೊಲದಲ್ಲಿ ತೆಂಗಿನ ಗಿಡಗಳನ್ನು ಇಟ್ಟಿದ್ದಾರೆ, ನೆಟ್ಟಿದ್ದಾರೆ, ಪೋಷಣೆಯನ್ನು ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಆದರೆ ಅವರು ಏನು ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ, ಆ ಥರ ಪ್ರಮಾಣದ ಕಾಯಿಗಳು ಗೊನೆಗಳು ಕಟ್ತಾ ಇಲ್ಲ, ಕೊನೆ ಸಿಗ್ತಾ ಇಲ್ಲ, ತೆಂಗಿನ ಕೊನೆ ಕಡಿಮೆ ಬರ್ತಾ ಇದೆ, ಭಾಳ ತೆಂಗು ಸಿಗ್ತಾ ಇಲ್ಲ. ಒಂದು ಮರಕ್ಕೆ ನಮಗೆ ಒಂದು 90, 100, 120 ಒಂದು ಗೊಂಚಲಲ್ಲಿ ಇದ್ದರೆ ನಮಗೆ ಸರಿ ಹೋಗ್ತದೆ, ಇವಾಗ ಒಂದು 10, 15, 20 ಬರ್ತದೆ, ಇದು ಏನು ಸಾಕಾಗಲ್ಲ ಅಂತಾರೆ. ಹೇಳಿ ಡಾಕ್ಟ್ರೇ, ಏನು ಯಾವ ಮಣ್ಣಲ್ಲಿ ಬೆಳೆದ್ರೇನೆ ಸಮಸ್ಯೆನಾ ಅಥವಾ ಏನು, ಇದ್ರ ಬಗ್ಗೆ ಹೇಳಿ. ಸರ್, ತೆಂಗಿಗೆ ಸಾಮಾನ್ಯವಾಗಿ ವಿವಿಧ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಮರಳು ಮಿಶ್ರಿತ ಜಂಬಿಟ್ಟಿಗೆ ಹಾಗೂ ಕೆಂಪುಗೋಡು ನೀರು ಬಸಿದು ಹೋಗ್ತಕ್ಕಂಥ ಮಣ್ಣು ಅತಿ ಸೂಕ್ತ. ಈ ಜೇಡಿ ಮಣ್ಣು ಮತ್ತು ನೀರು ನಿಲ್ಲುವ ಪ್ರದೇಶ ಈ ಬೆಳೆಗೆ ಸೂಕ್ತವಾಗಿರೋದಿಲ್ಲ. ಈ ಬೆಳೆಗೆ ಮಣ್ಣಿನ ರಸಸಾರ 5.5-8 ಇರಬೇಕಾಗತ್ತೆ. ಒಂದು ವೇಳೆ ರಸಸಾರ 7 ಕಡಿಮೆ ಇದ್ದರೆ ಅದನ್ನು ನಾವು ಆಮ್ಲೀಯ ಮಣ್ಣು ಅಂತೇಳಿ ಕರಿತೀವಿ. ಸೊ ಈ ಮಣ್ಣನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಭೂಮಿಗೆ ಡೋಲೋಮೈಟ್ ಅಂತ ಅಂದ ಕೆಮಿಕಲ್ನ ಹಾಕಬೇಕಾಗತ್ತೆ. ಇನ್ನು 7 ಹೆಚ್ಚಾಗಿದ್ದಲ್ಲಿ ಅದನ್ನು ಕ್ಷಾರ ಮಣ್ಣು ಅಂತ ಕರಿತೀವಿ. ಇದಕ್ಕೆ ಜಿಪ್ಸಮ್ ಸೇರಿಸೋದ್ರಿಂದ ಇಳುವರಿ ಹೆಚ್ಚಿಸ್ಕೋಬಹುದು. ಇನ್ನು ಹವಾಗುಣಕ್ಕೆ ಬಂದರೆ ಇದು ಉಷ್ಣವಲಯದ ಬೆಳೆಯಾಗಿದ್ದು ಹೆಚ್ಚಿನ ಬಿಸಿಲು ಹಾಗೂ ಆರ್ದ್ರತೆಯನ್ನು ಬಯಸ್ತದೆ. ಈ ಬೆಳೆ ಸಾಮಾನ್ಯವಾಗಿ 15-35°C ಚೆನ್ನಾಗಿ ಬೆಳೆಯುತ್ತದೆ. ವಾರ್ಷಿಕ 1,000 or 3,000 mm ಸಮಾನ ಹಂಚಿಕೆ ಮಳೆ ಬೀಳುವ ಪ್ರದೇಶ ಸೂಕ್ತವಾಗಿರ್ತದೆ. ಇನ್ನು ಅತಿ ಕಡಿಮೆ ಬೀಳುವ ಪ್ರದೇಶದಲ್ಲಿ ಅಂದರೆ 700 mm ಕಡಿಮೆ ಇದ್ದಲ್ಲಿ ಈ ಬೆಳೆಯನ್ನು ನೀರಾವರಿ ಬೆಳೆಯಾಗಿ ನಾವು ಬೆಳಿಬೋದು. ಅಂದರೆ ಡಾಕ್ಟರ್, ಇದು ಜಾಸ್ತಿ ನೀರನ್ನು ಬಯಸ್ತದೆ ತೆಂಗು ಅಂತ. ಸಾಮಾನ್ಯವಾಗಿ ನಾವು ಒಂದು ತೆಂಗಿನ ಮರಕ್ಕೆ 1 40 L ನೀರು ಕೊಡಬೇಕಾಗತ್ತೆ, ಅಷ್ಟು ನೀರನ್ನು ಇದು ಬಯಸ್ತದೆ. ಆಹಾ, ಅಂದರೆ ಇದು ಸಹಜವಾಗಿ ನೀರು ಸಿಗುವಂಥ ಪ್ರದೇಶ ಆದರೆ ಇದಕ್ಕೆ ಉತ್ತಮ. ಹೌದು ಹೌದು. ಅಂದರೆ 40 ಪ್ರತಿದಿನ ಪೂರೈಕೆ ಮಾಡೋದು ಕಷ್ಟ ಸಾಧ್ಯ. ಹೌದಲ್ಲ? ಹೌದು ಹೌದು. ಹಂಗಾಗಿ ಆದರೂ ಈಗ ಮನೆಯಲ್ಲಿ ನೀರು ಚೆಲ್ಲೇ ಚೆಲ್ತಾರೆ, ಹಿಂದ್ಗಡೆ ಚೆಲ್ತಾರೆ, ಮುಂದ್ಗಡೆ ಚೆಲ್ತಾರೆ, ಪಾತ್ರೆ ತೊಳಿತಕ್ಕಂತ ನೀರನ್ನ. ಅಂದ್ರೆ ನಮ್ಮ ರೈತರು ಅಂತ ಸ್ಥಳದಲ್ಲೂ ಕೂಡ ಈ ಒಂದು ಗಿಡ, ತೆಂಗಿನ ಗಿಡಗಳನ್ನ ಬೆಳ್ಕೊಂಡೋಗಿ ಆ ಗಿಡಗಳು ಇವತ್ತು ಹೊಸದಾಗಿ ಅವರು ನೀರು ಕೊಡೋ ಅವಶ್ಯಕತೆ ಇಲ್ಲ. ಹಂಗಾಗಿ ಆ ಗಿಡಗಳು ಅವರಿಗೆ ಕಲ್ಪವೃಕ್ಷ ಆಗಿದಾವೆ. ಹೌದು, ಪಾತ್ರೆ ತೊಳಿತಕ್ಕಂತ ನೀರು ವೇಸ್ಟ್ ಆಗಿ ಹೋಗಬಹುದು, ಬಟ್ಟೆ ತೊಳೆಯಂತ ನೀರು ಇದನ್ನ ನಾವು ಅದಕ್ಕೆ ಉಪಯೋಗಿಸ್ಕೋಬಹುದು. ಡಾಕ್ಟರ್, ಇವತ್ತು ನಮ್ಮ ರೈತರಿಗೆ ಅದೇ ತೆಂಗಿನ ಬೇಸಾಯ ಮಾಡ್ತಾ ಇರಬೇಕಾದ್ರೆ ಇನ್ನೂ ಹೆಚ್ಚಿನ ಆದಾಯ ಬರಬೇಕು ಅಂದರೆ ಯಾವ ತಳಿಗಳನ್ನು ಬಳಸಬೇಕು ಅಥವಾ ಯಾವ ಗೊಬ್ಬರ ಸೂಕ್ತವಾಗಿ ಬಳಸಬೇಕು ಅಥವಾ ಯಾವ ಮಣ್ಣಲ್ಲಿ ಅದನ್ನು ಬೆಳ್ಕೊಂಡು ಹೋದರೆ ಅವರಿಗೆ ಅದು ಬೆಳೆ ಕೈ ಹಿಡಿತದೆ, ಇದನ್ನು ಹೇಳಿ. ಸಾಮಾನ್ಯವಾಗಿ ತೆಂಗಿನಲ್ಲಿ 3 ತಳಿಗಳಿದ್ದಾವೆ. ಮೊಟ್ಟ ಮೊದಲನೇದಾಗಿ ಎತ್ತರ ತಳಿಗಳನ್ನು ಬರ್ತವೆ, 2ನೇದಾಗಿ ಗಿಡ್ಡ ತಳಿಗಳನ್ನು ಬರ್ತವೆ, 3ನೇದಾಗಿ ಸಂಕರ್ಣ ತಳಿಗಳನ್ನು ಬರ್ತವೆ. ಸೊ ಎತ್ತರ ತಳಿಗಳು ಬಂದರೆ ಇವು ಎತ್ತರ ತಳಿಗಳು ಮರಗಳು ಗಿಡ್ಡ ತಳಿಗಳ ಮರಗಳಿಗಿಂತ ಹೆಚ್ಚು ಕಾಲ ಜೀವಂತವಾಗಿರ್ತವೆ. ಸೊ ಎತ್ತರ ತಳಿಗಳು ನಾಟಿ ಮಾಡಿದ 6-7 ಕಾಯಿ ಬಿಡಲು ಪ್ರಾರಂಭಿಸ್ತವೆ. ಪ್ರತಿ ವರ್ಷಕ್ಕೆ ಸುಮಾರು 90-100 ಕಾಯಿಗಳನ್ನು ನಿರೀಕ್ಷಿಸಬಹುದು. ಹಾಗೆ ಹೆಕ್ಟೇರ್ಗೆ 2,800 kg ಕೊಬ್ಬರಿ ಇಳುವರಿ ಇವು ಕೊಡ್ತವೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಫಾರಸ್ ಮಾಡಿರ್ತಕ್ಕಂಥ ಎತ್ತರ ತಳಿಗಳಿಗೆ ಬಂದರೆ ಒಂದು ಕಲ್ಪತರು ಅಂತ ಬರ್ತದೆ, ಅರ್ಸಿಕೆರೆ ಟಾಲ್ ಅಂತ ಬರ್ತದೆ, ವೆಸ್ಟ್ ಕೋಸ್ಟ್ ಟಾಲ್ ಅಂತ ಬರ್ತದೆ, ಈಸ್ಟ್ ಕೋಸ್ಟ್ ಟಾಲ್, ಲಕ್ಡಿವ್ ಆರ್ಡಿನರಿ, ಅದನ್ನು ನಾವು ಚಂದ್ರಕಲ್ಪ ಅಂತ ಕರಿತೀವಿ, ಅದೇ ರೀತಿ ಅಂಡಮಾನ್ ಆರ್ಡಿನರಿ ಮತ್ತು ಫಿಲಿಪೀನ್ಸ್ ಆರ್ಡಿನರಿ ಅಂತೇಳಿ ಎಂಬ ಅನೇಕ ತಳಿಗಳಿದ್ದಾವೆ. ಇನ್ನು ಗಿಡ್ಡ ತಳಿಗಳಿಗೆ ಬಂದರೆ ನಾಟಿ ಮಾಡಿದ 3-4 ಇವು ಹೂ ಬಿಡಲು ಪ್ರಾರಂಭಿಸ್ತವೆ. ಶೀಘ್ರವಾಗಿ ಬೆಳೆದು 80-90 ಕಾಯಿಗಳನ್ನು ಇವು ಕೊಡಬಲ್ಲವು. ಇನ್ನು ಗಿಡ್ಡ ತಳಿಗಳಲ್ಲಿ ಸಾಮಾನ್ಯವಾಗಿ ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತ ಬರ್ತದೆ, ಅದನ್ನು COD ಅಂತ ಕರಿತೀವಿ. ಚೌಗಾಟ್ ಗ್ವೀನ್ ಡಾರ್ಫ್ ಅಂತ ಬರ್ತದೆ, ಅದನ್ನು CGD ಅಂತ ಕರಿತೀವಿ. ಇನ್ನು ಗಂಗಾಬೊಂಡಮ್ ಅಂತ ಬರ್ತದೆ, ಮಲಯನ್ ಆರೆಂಜ್ ಡ್ವಾರ್ಫ್ ಅಂತ ಬರ್ತದೆ, ನಾವನ್ನು MOD ಅಂತ ಕರಿತೀವಿ. ಅದೇ ರೀತಿ ಮಲಯನ್ ಗ್ರೀನ್ ಡ್ವಾರ್ಫ್ ಅಂತ ಬರ್ತದೆ, MGD ಅಂತ ಕರಿತೀವಿ. ಇನ್ನು ಮಲಯನ್ ಯೆಲ್ಲೋ ಡ್ವಾರ್ಫ್ ಅಂತ ಬರ್ತದೆ, MYD ಅಂತ ಕರಿತೀವಿ. ಸೊ ಇವು ಗಿಡ್ಡ ತಳಿಗಳು ಸಂಬಂಧಪಟ್ಟಂಗೆ. ಇನ್ನು ಸಂಕರ್ಣ ತಳಿಗಳು ಸಾಮಾನ್ಯವಾಗಿ ನಾಟಿ ಮಾಡಿದ 4-5 ಫಲ ಕೊಡಲು ಪ್ರಾರಂಭಿಸ್ತವೆ. ಪ್ರತಿ ಮರದಿಂದ ಸುಮಾರು 100-150 ಕಾಯಿಗಳನ್ನು ನಾವು ನಿರೀಕ್ಷಿಸಬಹುದು. ಈ ಸಂಕರ್ಣ ತಳಿ 120-215 ಕೊಬ್ಬರಿ ಹಾಗೂ 70-72 ಎಣ್ಣೆ ಅಂಶ ಶಕ್ತಿ ಕೊಡಲು ಶಕ್ತಿಯನ್ನು ಹೊಂದಿರ್ತವೆ. ಇನ್ನು ನಾವು ಉಂಡೆ ಕೊಬ್ಬರಿಗಾಗಿ ಬೆಳೆಯಂಗಿದ್ರೆ ಸಾಮಾನ್ಯವಾಗಿ ಕಲ್ಪಗಂಗಾ, ವೈಶಿಷ್ಟ ಗಂಗಾ, ಕಲ್ಪಶ್ರೇಷ್ಠ, ಚಂದ್ರಶೇಖರ, ಅನಂತ ಗಂಗಾ ಅಂತೇಳಿ ಈ ತಳಿಗಳಿದ್ದಾವೆ. ಅದರಲ್ಲೂ ಕಲ್ಪಶ್ರೇಷ್ಠ ಅನ್ನೋದು ಪ್ರತಿ ಮರಕ್ಕೆ 167 ಕಾಯಿಗಳನ್ನು ಬಿಡ್ತದೆ. ಸೊ ಪ್ರತಿ ಕಾಯಿಗೆ 216 ಕೊಬ್ಬರಿನ ಸಹ ಪಡಿಬಹುದು. ಇದರಲ್ಲಿ 64% ಎಣ್ಣೆ ಅಂಶ ಸಹ ಇರ್ತದೆ. ಇನ್ನು ಗಿಡ್ಡ ಜಾತಿ ಸಂಕರಣ ತಳಿಗಳು ಬಂದರೆ ಸಾಮಾನ್ಯವಾಗಿ ಕಲ್ಪಜ್ಯೋತಿ, ಕಲ್ಪಸೂರ್ಯ, ಚೌಗಟ್ ಆರೆಂಜ್ ಡ್ವಾರ್ಫ್ ಅಂತೇಳಿ 3 ಬರ್ತವೆ. ಅದರಲ್ಲಿ ಕಲ್ಪಸೂರ್ಯ ಅನ್ನೋದು ಪ್ರತಿ ಗಿಡಕ್ಕೆ 123 ಕಾಯಿಗಳನ್ನು ಕೊಡ್ತದೆ. ಈ ಕಾಯಿಗಳು ಕಿತ್ತಳೆ ಬಣ್ಣದ ಕಲರಲ್ಲಿರ್ತವೆ ಮತ್ತು 400 ಮಿಲಿಯಷ್ಟು ನೀರನ್ನು ಇವು ಕೊಡ್ತವೆ. ಅದರಲ್ಲಿ ಇನ್ನ ಕೊಬ್ಬರಿ ಮತ್ತು ಎಳ್ನೀರು ಎರಡು ಸಲುವಾಗಿ ಬೆಳಿಬೇಕಂದ್ರೆ ಚಂದ್ರಕಲ್ಪ ಅಂತ ಬರ್ತದೆ, ಕಲ್ಪತರು ಅಂತ ಬರ್ತದೆ, ಕಲ್ಪ ಶತಾಬ್ದಿ ಅಂತ ಬರ್ತದೆ, ಕೇರಚಂದ್ರ ಅಂತ ಬರ್ತದೆ, ಕಲ್ಪ ಹರಿತ ಅಂತ ಬರ್ತದೆ. ಉದಾಹರಣೆಗೆ ಕಲ್ಪ ಶತಾಬ್ದಿ ತಗೊಂಡ್ರೆ ಪ್ರತಿ ಕಾಯಿ 200 ಗ್ರಾಮ್ ಕೊಬ್ಬರಿಯಷ್ಟು ಸಿಗ್ತದೆ, ಮತ್ತೆ ಇದರಲ್ಲಿ ಸುಮಾರು 600 ಮಿಲಿಯಷ್ಟು ನೀರನ್ನ ಸಿಗ್ತದೆ. ಇದರ ಮುಖ್ಯವಾದ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ತೆಂಗಲ್ಲಿ ಒಂದು ರೈನಾಸರಸ್ ದುಂಬಿ ಅಂತ ಬರುತ್ತೆ, ಆ ರೈನಾಸರಸ್ ದುಂಬಿಯನ್ನ ತಡ್ಕೊಳ್ಳುವಂತ ಶಕ್ತಿ ಈ ಕಲ್ಪ ಶತಾಬ್ದಿ ಹೊಂದಿರ್ತದೆ. ಇನ್ನು ಕೇರಚಂದ್ರ ಅನ್ನೋದು ತೆಂಗಲ್ಲಿ ಜಂತುಹುಳುಗಳ ಸಮಸ್ಯೆ ಹೆಚ್ಚಾಗಿರುತ್ತೆ, ಆ ಜಂತುಹುಳ ಬಾಧೆಯನ್ನ ತಡಿತಕ್ಕಂಥ ಶಕ್ತಿ ಈ ಕೇರಚಂದ್ರದಲ್ಲಿದೆ, ಮತ್ತೆ ಕಡಿಮೆ ತೇವಾಂಶ ಇದ್ರೂ ಸಹ ಇದು ಚೆನ್ನಾಗಿ ಬರ್ತದೆ. ಇನ್ನು ಕಲ್ಪ ಹರಿತ ಅಂತೇಳಿ ಇದು ಇತ್ತೀಚೆಗೆ ಈ ನುಸಿ ಪೀಡೆ ಹೆಚ್ಚಾಗಿ ಬರ್ತಾ ಇದೆ, ಆ ನುಸಿ ಪೀಡೆಯನ್ನು ತಡಿತಕ್ಕಂಥ ಶಕ್ತಿ ಸಹ ಈ ಕಲ್ಪ ಹರಿತದಲ್ಲಿ ಕಂಡು ಬಂದಿದೆ. ತುಂಬಾ ಸಂತೋಷ. ಈಗ ನಮ್ಮ ರೈತರು ಡಾಕ್ಟರ್ ತಾವು ಹೇಳ್ದಂಗೆ ನುಸಿ ಪೀಡೆ ರೋಗದಿಂದ ಸಾಕಷ್ಟು ಇಳುವರಿ ಕಡಿಮೆ ಆಗ್ಬಿಟ್ಟಿದೆ. ತೆಂಗಿನ ಬೆಳೆ ಅಂತೂ ಅವರು ಬಹಳಷ್ಟು ಮರ್ತೇ ಬಿಟ್ಟಿದ್ದಾರೆ. ಯಾಕಂದ್ರೆ ಈಗ 200-300 ತೆಂಗಿನಕಾಯಿ ಕೊಡುವಂತ ಮರ 50-40 ಕಾಯಿಗಳನ್ನು ಕೊಡ್ತಾ ಇದೆ. ಹಂಗಾಗಿ ಅವ್ರದ್ದು ಆದಾಯ ಅರ್ಧಕ್ಕರ್ಧ ಕಡಿಮೆ ಆಗ್ಬಿಟ್ಟಿದ್ದಾರೆ. ರೈತರು ತುಂಬಾ ಬೇಸರ ಪಡ್ತಾ ಇದ್ದಾರೆ. ಮತ್ತೆ ತೆಂಗಿನ ಮರಗಳು ಕೂಡ ಒಣಗಿ ಹೋಗ್ಬಿಟ್ಟಿದ್ದಾವೆ, ನಾಶ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ರೈತರು ಏನ್ ಮಾಡೋದಪ್ಪ, ಈ ಬೆಳೆ ತೆಗೆದೇ ಬಿಡೋಣ, ಬೇರೆದ ಹಾಕೋಣ, ಈ ತರ ವಿಚಾರ ಕೂಡ ಅವರಲ್ಲಿದೆ. ಇದಕ್ಕೆ ಏನು ಪರಿಹಾರ ಡಾಕ್ಟ್ರೆ? ಸರ್, ಸಾಮಾನ್ಯವಾಗಿ ತೆಂಗಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಉದಾಹರಣೆಗೆ ನುಸಿ ಪೀಡೆಯಿಂದ ಇತ್ತೀಚೆಗೆ ಇಳುವರಿ ಕಮ್ಮಿ ಆಗ್ತಾ ಇದೆ. ಈ ನುಸಿ ಪೀಡೆಯನ್ನ ಹತೋಟಿ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಆ ಊರಲ್ಲಿರ್ತಕ್ಕಂಥ ತೆಂಗಿನ ತೋಟಗಳಿಗೆ ಎಲ್ಲಾ ಜನ ರೈತರು ಸೇರಿ ಸಾಮೂಹಿಕವಾಗಿ ಮಾಡಿದ್ರೆ ಮಾತ್ರ ಇದು ಹತೋಟಿಗೆ ಬರ್ತದೆ. ಇದೇ ತರ ಅಡಿಕೆ ಮರಕ್ಕೂ ಕೂಡ ಅಲ್ಲೇ ಅದು ಹತ್ಕೊಂಡ್ಬಿಟ್ಟಿದೆ. ಹೌದು, ಅದೇ ರೀತಿ ಕೂಡ ಇಳುವರಿ 100 ಕೈ 10 ಬಂದ್ಬಿಟ್ಟಿದೆ. ಅದರಷ್ಟು ಮಾತ್ರ ಆದಾಯ ಸಿಗ್ತಾ ಇದೆ ನಮ್ಮ ರೈತರಿಗೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಈ ತೆಂಗಲ್ಲಿ ಅನೇಕ ಕೀಟಗಳು ರೋಗಗಳು ಹೆಚ್ಚಾಗಿ ಬಾಧಿಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಏನೋ ಹೇಳಕಂದ್ರೆ ನಾವು ಏನೇ ಒಂದು ಹತೋಟಿ ಕ್ರಮಗಳು ತಗೋಬೇಕಾದ್ರೆ ವೈಜ್ಞಾನಿಕವಾಗಿ ಹತೋಟಿ ಕ್ರಮಗಳನ್ನು ತಗೊಂಡ್ರೆ ಮಾತ್ರ ಇದನ್ನ ಈ ಇಳುವರಿನ ಹೆಚ್ಚಿಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಂಗಾಗಿ ರೈತರು ಸಾಮೂಹಿಕವಾಗಿ ಎಲ್ಲರೂ ಸೇರ್ ಮಾಡ್ಬೇಕಾಗ್ತದೆ. ಅಲ್ಲ ಡಾಕ್ಟರ್, ಇನ್ನೊಂದೇನಂದ್ರೆ ಇದು ಮೊದಲಿಂದ ಬಂದಂತ ಇದು ಒಂದು ರೋಗ ಇತ್ತೀಚೆಗೆ ನಮ್ಮ ರೈತರು ಕಂಡಿಲ್ಲ ಅಂದ್ರೆ ಇದು ನುಸಿಪೀಡೆ, ಇದು ಏಕಾಏಕಿ ಬಂದ್ಬಿಡ್ತದ. ಹಾಗಾಗಿ ರೈತರು ಅನಾಹುತಕ್ಕೆ ಒಂದೊಂದೇ ರೈತರ ಹೊಲನ ಅದು ಆಕ್ರಮಿಸಿಕೊಂಡು ಇವತ್ತು ಶೇಕಡ 90-90 ರೈತರ ಹೊಲಗಳಿಗೆ ಅದು ಆಕ್ರಮಿಸಿಕೊಂಡು ಬಿಟ್ಟಿದೆ. ಅದು ಮಲೆನಾಡು ಅಥವಾ ಕರಾವಳಿ ಅಲ್ಲೆಲ್ಲ ಆದಾಯ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸರ್, ಆಕ್ಚುಲಿ ಈ ನುಸಿಪೀಡೆ ಅನ್ನೋದು ನಮ್ಮ ದೇಶದಲ್ಲಿ ಇರಲಿಲ್ಲ, ಇದು ತಮಿಳುನಾಡಿಂದ ನಮ್ಮ ದೇಶಕ್ಕೆ ಗಾಳಿ ಮುಖಾಂತರ ಬಂತು. ಸೊ ಇದು ಗಾಳಿ ಮುಖಾಂತರ ಹರಡೋದ್ರಿಂದ ಇದನ್ನ ಹತೋಟಿ ಮಾಡೋದು ಸ್ವಲ್ಪ ಕಷ್ಟಕರವಾಗಿರ್ತದೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈ ಮರಗಳನ್ನ ಆರೋಗ್ಯವಂತವಾಗಿ ಮಾಡೋದ್ರಿಂದ ನುಸಿ ತಡಿತಕ್ಕಂಥ ಶಕ್ತಿನ ನಾವು ಹೆಚ್ಚಿಸಬಹುದು. ಅಂದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳಾಗಿರ್ಬೋದು, ಅದನ್ನು ಹತೋಟಿ ಮಾಡ್ತಕ್ಕಂಥ ನುಸಿನಾಶಕಗಳಾಗಿರ್ಬೋದು. ಸೊ ಈ ರೀತಿ ನಾವು ಮರವನ್ನ ಶಕ್ತಿಶಾಲಿಯಾಗಿ ಮಾಡಿದ್ರೆ ಆ ನುಸಿ ಪೀಡೆನ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಹೋಗ್ಬೋದು. ಆಯ್ತು ಡಾಕ್ಟ್ರೆ, ಇನ್ನೊಂದು ಈಗ ನಮ್ಮ ರೈತ ಬಾಂಧವರು ಬೇರೆ ಬೇರೆ ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಉದ್ದ ಮರ ಬೆಳೆಯುವಂತ ತಳಿಗಳು ಮತ್ತೆ ಗಿಡ್ಡ ತಳಿಗಳು ಈ ಬಗ್ಗೆ ಹೇಳಿದ್ರಿ. ಈಗ ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ತಮ್ಮ ಹೊಲದಲ್ಲಿ ಪರಂಪರಾಗತವಾಗಿ ಹಳೆ ಕಾಲದ ಒಂದು 100-150 ವರ್ಷದ ಹಳೆ ಮರಗಳ ಒಂದು ಕಾಯಿಗಳನ್ನು ಅವರು ಬೀಜವನ್ನಾಗಿ ಬಳಸ್ತಾ ಇದ್ರು, ಅದು ಸೂಕ್ತವೇನು ಡಾಕ್ಟ್ರೆ? ಸರ್, ಸಾಮಾನ್ಯವಾಗಿ ನಾವು ತೆಂಗಿನ ಮರಗಳನ್ನ ನಾವು ನಾಟಿ ಮಾಡಬೇಕಾದ್ರೆ ಕೆಲವೊಂದು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಉದಾಹರಣೆಗೆ ನಾವು ಏನೇ ಒಂದು ತೆಂಗಿನಕಾಯಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅದು ತಾಯಿಯ ಮರ ಮತ್ತು ಬೀಜಗಳ ಆಯ್ಕೆ ತುಂಬಾ ಮುಖ್ಯವಾಗಿರ್ತದೆ. ಸಾಮಾನ್ಯವಾಗಿ 20-40 ವರ್ಷದ ವಯಸ್ಸಿನ ಮರಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮರವು ಪ್ರತಿ ವರ್ಷ 80-100 ಕಾಯಿಗಳನ್ನು ಬಿಡುತ್ತಿರುವ ಕನಿಷ್ಠ ಪಕ್ಷ 150 ಗ್ರಾಂ ಕೊಬ್ಬರಿ ಅಂಶವನ್ನು ಹೊಂದಿರತಕ್ಕಂಥ ಕಾಯಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಕಡಿಮೆ ನೀರುಳ್ಳ ಸಂಪೂರ್ಣ ಬಳಿತ ಗೋಲಾಕಾರದ ಮಧ್ಯಮ ಗಾತ್ರದ ಕಾಯಿಗಳನ್ನು ಆಯ್ಕೆ ಮಾಡಬೇಕು. ಅಂದ್ರೆ ಈಗ ಸಾಮಾನ್ಯವಾಗಿ ಎಷ್ಟು ವಯಸ್ಸಾಗಿರ್ಬೇಕು ಒಂದು ಬೀಜವನ್ನ ನಾವು ಪ್ರಬುದ್ಧತೆ ಬಂದ ಮರದಿಂದ ನಾವು ತಗೋಬೇಕಂದ್ರೆ? ಸಾಮಾನ್ಯವಾಗಿ 20-40 ವರ್ಷದ ವಯಸ್ಸಿನ ಮರಗಳಿಂದ ನಾವು ಕಾಯಿಗಳನ್ನ ಆಯ್ಕೆ ಮಾಡಬೇಕು. ಈಗ 10-12 ವರ್ಷದ ಮರಗಳಿಂದ ಕಾಯಿ ತೆಗೆದ್ರೆ ಅದು ಉಪಯೋಗ ಇಲ್ಲ. ಮತ್ತೆ ತಾಯಿ ಮರವು ಕನಿಷ್ಠ 12 ಗೊಂಚಲುಗಳನ್ನು ಹೊಂದಿರಬೇಕಾಗ್ತದೆ, ಹಾಗೂ 30-40 ಗರಿಗಳನ್ನು ಹೊಂದಿರಬೇಕಾಗ್ತದೆ. ಮತ್ತೆ ಸಾಮಾನ್ಯವಾಗಿ ನಾವು ಅಕ್ಟೋಬರ್ ನಿಂದ ಮಾರ್ಚ್ ವರೆಗೂ ಕೊಯ್ಲು ಮಾಡಿದ ಕಾಯಿಗಳನ್ನ ಬಿತ್ತನೆಗೆ ಉಪಯೋಗಿಸಿದ್ರೆ ಅವು ತುಂಬಾ ಸೂಕ್ತವಾಗಿರ್ತವೆ. ಅಂದ್ರೆ ವರ್ಷದಾದ್ಯಂತ ಕೊಡುವ ಎಲ್ಲ ಕಾಯಿಗಳು ಉಪಯೋಗಕ್ಕೆ ಬರಲ್ಲ. ಅಕ್ಟೋಬರ್ ನಿಂದ ಮಾರ್ಚ್ ನಿಂದ ಬರ್ತಕ್ಕಂಥ ಒಳ್ಳೆ ಗುಣಮಟ್ಟದಿಂದ ಕೂಡಿರ್ತವೆ. ಅದು ಯಾವಾಗ ನಿಮ್ಗೆ ಕೊಯ್ಲಿಗೆ ಬಂದಿರುತ್ತೆ? ಅದು ವರ್ಷ ಪೂರ್ತಿ ನಾವು ಕಾಯಿಗಳನ್ನ ಈಗ ಅಕ್ಟೋಬರ್ ದಲ್ಲಿ ತಾವು ಕಾಯಿ ಬಿಟ್ಟಂತ ಗೊನೆನ ಅದು ಬಳಕೆಗೆ ಯಾವಾಗ ಬರ್ತದೆ ಆ ಕಾಯಿಗಳು? ಅದು ಒಂದು ಎರಡು ತಿಂಗಳಲ್ಲೇ ನಾವು ಅವುಗಳನ್ನ ಬಳಕೆಗೆ ಮಾಡ್ಕೋಬಹುದು. ಅಂದ್ರೆ ಬಿತ್ತನೆ ಸಲುವಾಗಿ ಎರಡು ತಿಂಗಳಲ್ಲೇ ನಾವು ಇಂಥ ಕಾಯಿಗಳನ್ನ ನಾವು ಉಪಯೋಗಿಸ್ಕೋಬಹುದು. ಸಾಮಾನ್ಯವಾಗಿ ನಾವು ಸಸಿ ಮಡಿ ತಯಾರಿಸಬೇಕಂದ್ರೆ 7.5 meter ಉದ್ದ. ಇನ್ನೊಂದು ಡಾಕ್ಟ್ರೆ, ಈಗ ತಳಿಗಳ ಆಯ್ಕೆಯಲ್ಲಿ ಈಗ ನಮ್ಮ ರೈತರು ಎರಡು ಈಗ ತೆಂಗಿನ ಎಳನೀರಿಗೂ ಮತ್ತೆ ತೆಂಗಿಗೂ ಕೂಡ ಸೂಕ್ತವಾದಂಥ ತಳಿಗಳ ಬಗ್ಗೆನು ಹೇಳಿದ್ರಿ, ಮತ್ತೆ ಗಿಡ್ಡ ತಳಿಗಳು ಕೇವಲ ಎಳನೀರಿಗೋಸ್ಕರನೇ ಅವು ಬೆಳೆಯುವಂಥ ತಳಿಗಳ ಬಗ್ಗೆನು ಹೇಳಿದ್ರಿ. ಈ ತಳಿಗಳು ನಮ್ಮ ರೈತರಿಗೆ ಕೈಗೆಟುಕುವಂತಾಗಬೇಕು, ಇದು ಎಲ್ಲಿ ಸಿಗ್ತದೆ? ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತಾ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತಾ? ಇದ್ರ ಬಗ್ಗೆನು ಹೇಳ್ಬಿಡಿ ಸರ್. ಸಾಮಾನ್ಯವಾಗಿ ನಮ್ಮಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಅಂತಿದೆ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತೀವಿ. ಅವುಗಳ ನರ್ಸರಿಗಳು ದೇಶಪೂರ್ತಿ ಇದಾವೆ. ಇನ್ನು ಕರ್ನಾಟಕಕ್ಕೆ ಬಂದರೆ ಮಂಡ್ಯ ಹತ್ರ ಒಂದು ನಮ್ಮ ಒಂದು ಕೋಕೋನಟ್ ಡೆವಲಪ್ಮೆಂಟ್ ಫಾರ್ಮ್ ಅವ್ರದ್ದು ನರ್ಸರಿ ಇದೆ. ಆ ನರ್ಸರಿಗಳಲ್ಲಿ ಈ ಎತ್ತರದ ತಳಿಗಳು, ಸಂಕರ್ಣ ತಳಿಗಳು, ಗಿಡ್ಡ ತಳಿಗಳು ಅವರ ಹತ್ರ ಲಭ್ಯವಿದಾವೆ. ಇವುಗಳಲ್ಲದೆ ಸಾಮಾನ್ಯವಾಗಿ ಉಲ್ಲಾಳದಲ್ಲೂ ಇದೆಯಲ್ಲ, ಉಲ್ಲಾಳದಲ್ಲಿ ಇದಾವೆ. ಇನ್ನು ಪ್ರೈವೇಟ್ ನರ್ಸರಿ ಅವರು ಸಹ ಇವುಗಳನ್ನ ಮಾರಾಟ ಮಾಡ್ತಾರೆ. ಸೊ ಉದಾಹರಣೆಗೆ ಇತ್ತೀಚೆಗೆ ಸಂಪೂರ್ಣ ನರ್ಸರಿ ಅಂತ ಬಂದಿದೆ, ಅದೇ ರೀತಿ ಡಿಜೆ ಫಾರ್ಮ್ ಅಂತ ಬಂದಿದೆ, ಅದೇ ರೀತಿ ಈ ರೀತಿ ಹಲವಾರು ಪ್ರೈವೇಟ್ ನರ್ಸರಿಗಳು ಸಹ ಇವುಗಳನ್ನ ದೊರಕುತ್ತವೆ. ಅದೇ ರೀತಿ ನಮ್ಮ ಅರಸೀಕೆರೆಯಲ್ಲಿ ಒಂದು ತೆಂಗು ಸಂಶೋಧನಾ ಕೇಂದ್ರ ಅಂತಿದೆ, ಆ ತೆಂಗು ಸಂಶೋಧನಾ ಕೇಂದ್ರದಿಂದ ಸಹ ಈ ತಳಿಗಳನ್ನ ನಾವು ನಮ್ಮ ರೈತರು ಖರೀದಿ ಮಾಡಬಹುದು, ಖರೀದಿ ಮಾಡ್ಕೊಂಡು ಹೋಗಿ ನೆಡಬಹುದು. ನೆಡಬಹುದು ಅಂದ್ರೆ ಅದು 4 ವರ್ಷಕ್ಕೆ ಬರ್ತದೆ, 3-4 ವರ್ಷಕ್ಕೆ ಹೂ ಬಿಡ್ತವೆ. ಡಾಕ್ಟ್ರೆ, ಈಗ 3-4 ವರ್ಷಕ್ಕೆ ಅದು ಹೂ ಬಿಡ್ತದೆ ಅಂದ್ರೆ ಆ ಮರ ಅಥವಾ ಆ ಗಿಡ ಅದು ಸದೃಢ ಆಗಿರುತ್ತಾ, ಕಾಯಿ ಕೊಡುವಂತ ಒಂದು ತಾಕತ್ ಬಂದಿರುತ್ತಾ? ಅಂದ್ರೆ ಎತ್ತರ ತಳಿಗಳ ಕಂಪೇರ್ ಮಾಡಿದ್ರೆ ಇವು ಅದರ ಲೈಫ್ ಸ್ಪ್ಯಾನ್ ಅಂತ ಏನಿರ್ತೀವಿ ಅವು ಕಡಿಮೆ ಆಗಿರ್ತದೆ ಅಷ್ಟೇ. ಅಲ್ಲ, ನೀವು ಅವುಗಳ ಆರೋಗ್ಯದ ಕಡೆ ನೀವು ಜಾಸ್ತಿ ನಿರ್ವಹಣೆ ಮಾಡಬೇಕಾಗುತ್ತೆ ಅಂತ? ಹೌದು, ನಾವು ಹೆಚ್ಚಿನ ಪೋಷಕಾಂಶಗಳನ್ನ, ಹೆಚ್ಚಿನ ನೀರನ್ನ, ಅದರಲ್ಲ ಆಯುಷ್ಯ ಜಾಸ್ತಿ ಆಗಬೇಕಂದ್ರೆ. ಹೌದು, ಅವುಗಳಿಗೆ ಬೇಕಾಗುತ್ತ ಪೋಷಕಾಂಶಗಳನ್ನ, ನೀರನ್ನ ನಾವು ಹೆಚ್ಚಾಗಿ ಕೊಡೋದು. ಕಾಂಡ ಕೂಡ ದಪ್ಪ ಆಗಬೇಕಲ್ಲ? ಹೌದು, ಕಾಂಡ ಕೂಡ ದಪ್ಪ ಆಗಬೇಕಂದ್ರೆ ಅದಕ್ಕೆ ಬೇಕಾಗ್ತಾ ಪೋಷಕಾಂಶಗಳು ಕೊಡೋದ್ರಿಂದ ಅದನ್ನ ನಾವು ಸದೃಢವಾಗಿ. ಕಡಿಮೆ ವಯಸ್ಸಿನಲ್ಲಿ ಅದು ಜಾಸ್ತಿ ಬೆಳೆ ಕೊಡ್ತದೆ ಅಂದ್ರೆ ಅದರ ಆರೈಕೆ ಕೂಡ ದ್ವಿಗುಣ ಆಗಿರ್ಬೇಕು. ಹೌದು ಹೌದು ಹೌದು, ಎರಡೆರಡು ಸಾರಿ ಗೊಬ್ಬರ ಮತ್ತೆ ಮಣ್ಣು ಸೊಪ್ಪು ಇದನ್ನೆಲ್ಲ ಅದಕ್ಕೆ ಕೊಡಬೇಕಾಗುತ್ತೆ. ಹೌದು ಹೌದು, ಅದಕ್ಕೆ ಬೇಕಾಗ್ತಕ್ಕಂತ ಪೋಷಕಾಂಶಗಳು ಅಂದ್ರೆ ಅದು ಸಾವಯವ ಪದಾರ್ಥಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಅಥವಾ ಅದಕ್ಕೆ ಕೀಟಾರು ಮತ್ತು ರೋಗ ತಡಿತಕ್ಕಂತ ಪೋಷಕಾಂಶಗಳಾಗಿರ್ಬೋದು, ಇವುಗಳನ್ನೆಲ್ಲ ಕೊಡಬೇಕಾಗ್ತದೆ. ತೆಂಗಿನ ಸಸಿ ಬೆಳೆಸುವ ವಿಧಾನದ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ನಮ್ಮ ರೈತ ಬಾಂಧವರು. ಸರ್, ಈಗಾಗಲೇ ನಾವು ತೆಂಗಿನ ಕಾಯಿಗಳನ್ನ ಯಾವ ತರ ಮರಗಳಿಂದ ಆಯ್ಕೆ ಮಾಡಬೇಕಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಈ ತರ ಕಾಯಿಗಳನ್ನ 2 ತಿಂಗಳ ಕಾಲ ನಾವು ಸಂಗ್ರಹಿಸಿಟ್ಕೋಬೇಕು. 40 cm ಅಂತರದ ಸಾಲುಗಳಲ್ಲಿ 30 cm ಅಂತರದಲ್ಲಿ ನೇರವಾಗಿ ಅಥವಾ ಅಡ್ಡಲಾಗಿ ಬಿತ್ತನೆ ಮಾಡಬೇಕು. 5 cm ಗಿಂತ ಹೆಚ್ಚು ಮರಳು ಅದರ ಮೇಲೆ ಹಾಕಬಾರದು. ಬಿತ್ತಿದ ಕಾಯಿಗಳು 3-4 ತಿಂಗಳಲ್ಲಿ ಮೊಳಕೆಯೊಡೆದು ಸುಮಾರು 12-18 ತಿಂಗಳಿಗೆ ನಾಟಿ ಸಿದ್ಧವಾಗ್ತವೆ. 5-6 ಗರಿಗಳಿರುವ 10 cm ದಪ್ಪ ಕಾಂಡದ ಹೊಂದಿದ ಮತ್ತು ದೃಢವಾಗಿರುವ ಹೆಚ್ಚು ಬೇರು ಹೊಂದಿರುವ ಸಸಿಗಳನ್ನ ನಾಟಿಗೆ ಆಯ್ಕೆ ಮಾಡ್ಕೋಬೇಕು ಸರ್. ಸಾಮಾನ್ಯವಾಗಿ ಈ ನಾಟಿ ಮಾಡುವ ಕಾಲ ಸಾಮಾನ್ಯವಾಗಿ ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳು ಇದು ಸೂಕ್ತವಾಗಿರ್ತದೆ. ಅಂತರ ಹೆಂಗೆ ಡಾಕ್ಟರ್? ಈಗ ಉದ್ದ ತಳಿಯ ಮರಗಳಿರ್ಬೋದು ಅಥವಾ ಗಿಡ್ಡ ತಳಿ ಮರಗಳು, ಇವುಗಳ ಅಂತರ ಎಷ್ಟಿರಬೇಕು? ಸರ್, ಸಾಮಾನ್ಯವಾಗಿ ನಾವು ಈ ತೆಂಗನ್ನ ನೆಡಬೇಕಾದ್ರೆ ಅದಕ್ಕೆ ಬೇಕಾದ ಗುಣಿಗಳು ತೆಗಿಬೇಕಾಗ್ತದೆ. 1 ಘನ meter ಅಳತೆಯ ಗುಣಿಗಳನ್ನು ತೆಗೆದು ಅದರಲ್ಲಿ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮೇಲ್ಮಣ್ಣಿಂದ 1.5 ಘನ meter ವರೆಗೂ ನಾವು ತುಂಬಿಸಬೇಕಾಗ್ತದೆ. ಇದರ ಜೊತೆಗೆ ಸಸಿಗಳಿಗೆ ಸಪೋರ್ಟ್ ಆಗಿ ನಾವು ಕೋಲಿನ ಆಧಾರವನ್ನು ಕೊಡಬೇಕಾಗ್ತದೆ. ನಾಟಿ ಮಾಡತಕ್ಕಂತ ಸಮಯದಲ್ಲಿ 10 gram ಕಾರ್ಬೋಫ್ಯೂರನ್ ಹರಳನ್ನು ಹಾಕೋದ್ರಿಂದ ಈ ಗೆದ್ದಲಿನ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಇನ್ನು ಎತ್ತರ ತಳಿಗಳಿಗೆ ಬಂದ್ರೆ ನಾವು 9 meter x 9 meter ಅಂತರವನ್ನು ಕೊಡಬೇಕಾಗ್ತದೆ. ಸೊ ಈ ರೀತಿ ಈ ಅಂತರವನ್ನು ಕೊಟ್ಟಾಗ 1 hectare 123 ಮರಗಳು ಬರ್ತವೆ. ಅದೇ ರೀತಿ ಗಿಡ್ಡ ತಳಿಗಳಲ್ಲಿ 7.5 meter x 7.5 meter ಅಂತರವನ್ನು ಕೊಡಬೇಕಾಗ್ತದೆ, 177 ಮರಗಳು 1 hectare ಬರ್ತವೆ. ಇನ್ನು ಸಂಕರ್ಣ ತಳಿಗಳಿಗೆ ಬಂದ್ರೆ ಅದೇ ರೀತಿ 7.5 meter x 7.5 meter ಅಂತರವನ್ನು ಕೊಡಬೇಕು, 177 ಮರಗಳು 1 hectare ಬರ್ತವೆ. ಇನ್ನು ಈ ತೆಂಗಿನ ಬೆಳೆಗಳಿಗೆ ಪೋಷಕಾಂಶಗಳ ನಿರ್ವಹಣೆಯನ್ನ ನಮ್ಮ ರೈತ ಬಾಂಧವರು ಹೆಂಗೆ ಮಾಡಬೇಕಾಗುತ್ತೆ? ಸರ್, ಪೋಷಕಾಂಶಗಳನ್ನ ನಾವು ಮುಖ್ಯವಾಗಿ ಕಾಂಪೋಸ್ಟ್ ಮೂಲಕ ಕೊಡಬಹುದು, ಸಗಣಿ ಗೊಬ್ಬರ ಮೂಲಕ ಕೊಡಬಹುದು. ಸೊ ಪ್ರತಿಯೊಂದು ಮರಕ್ಕೆ 50 kg ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರ ಕೊಡಬೇಕು. ಇದಲ್ಲದೆ ಹಸಿರೆಲೆ ಗೊಬ್ಬರ ಬೆಳೆಗಳಾದ ಸೆಣಬು, ಡಯಾಂಚ, ಅಲಸಂದೆ, ಹುರುಳಿ ಮುಂತಾದವುಗಳನ್ನ ಮಳೆಗಾಲದ ಪ್ರಾರಂಭದ ಹಂತದಲ್ಲಿ ತೋಟಗಳಲ್ಲಿ ಬಿತ್ತನೆ ಮಾಡಿ ಹೂ ಬಿಡೋಕ್ಕಿಂತ ಮುಂಚೆ ಅವು ಮಣ್ಣಿಗೆ ಸೇರಿಸಿದ್ರೆ ಅವನ್ನ ಕಾಪಾಡಬಹುದು. ಅದೇ ರೀತಿ ಎರೆಹುಳ ಗೊಬ್ಬರಗಳನ್ನು ಸಹ ನಾವು ಭೂಮಿಗೆ ಸೇರಿಸಬಹುದು. ಇನ್ನು ಇದಕ್ಕೆ ತೆಂಗಿಗೆ ಮುಖ್ಯವಾಗಿ 3 ಲಘು ಪೋಷಕಾಂಶಗಳು ಬೇಕಾಗ್ತವೆ. ಆ 3 ಲಘು ಪೋಷಕಾಂಶಗಳು ಯಾವಪ್ಪ ಅಂದ್ರೆ, ಬೋರಾನ್ ಆದ್ರೆ 100 ಗ್ರಾಂ ಒಂದು ಗುಣಿಗೆ ಹಾಕ್ಬೇಕು, ಮೆಗ್ನೀಷಿಯಂ ಸಲ್ಫೇಟ್ ಆದ್ರೆ 500 ಗ್ರಾಂ ಒಂದು ಗುಣಿಗೆ ಹಾಕಬೇಕಾಗ್ತದೆ, ಇನ್ನು ಜಿಂಕ್ ಸಲ್ಫೇಟ್ ಆದ್ರೆ 250 ಗ್ರಾಂ ಒಂದು ಗುಣಿಗೆ ಹಾಕಬೇಕಾಗ್ತದೆ. ಸೊ ಇವೆಲ್ಲ ಪೋಷಕಾಂಶಗಳು ಕೊಡೋದ್ರಿಂದ ಆ ಬಂಜೆತನ ಹಾಗೂ ಇತರ ಸಮಸ್ಯೆಗಳನ್ನ ಪರಿಹರಿಸಬಹುದು. ಇನ್ನು ಸಾವಯವ ಗೊಬ್ಬರಗಳು ಬಂದ್ರೆ ಸಾವಯವ ಗೊಬ್ಬರಗಳಲ್ಲಿ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು, ಕೋಳಿ ಇಕ್ಕೆಗಳಾಗಿರ್ಬೋದು, ಇವೆಲ್ಲ ಕೊಡಬಹುದು. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದ್ರೆ ರಾಸಾಯನಿಕ ಗೊಬ್ಬರಗಳಲ್ಲಿ ರಂಜಕವು ಅಲ್ಪ ಪ್ರಮಾಣದಲ್ಲಿ ಅವಶ್ಯಕವಾಗಿದ್ದು ಸೂಪರ್ ಫಾಸ್ಫೇಟ್ ಅಥವಾ DAP ರಸಗೊಬ್ಬರದ ಮೂಲಕ ಕೊಡಬಹುದು. ಇನ್ನು ಪೊಟ್ಯಾಶ್ ಪೋಷಕಾಂಶವು ಅವಶ್ಯಕತೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತದೆ. ಪೊಟ್ಯಾಶ್ ಪೋಷಕಾಂಶವು ರೋಗ ಮತ್ತು ಕೀಟಬಾಧೆಯನ್ನ ತಡೆದುಕೊಳ್ಳುವಂತಹ ಶಕ್ತಿಯನ್ನ ವೃದ್ಧಿಸುತ್ತವೆ. ಸೊ ಪೊಟ್ಯಾಶ್ ಗೊಬ್ಬರವನ್ನು ಮ್ಯೂರಾಟ್ ಆಫ್ ಪೊಟ್ಯಾಶ್ ರಸಗೊಬ್ಬರ ಮುಖಾಂತರ ನಾವು ಕೊಡಬಹುದು. ಇನ್ನು ರಸಗೊಬ್ಬರಗಳು ಹಾಕೋ ವಿಧಾನಕ್ಕೆ ಬಂದ್ರೆ ನಾಟಿ ಮಾಡಿದ 3 ತಿಂಗಳ ನಂತರ 1/10, 2ನೇ ವರ್ಷ 1/3, 3ನೇ ವರ್ಷ 2/3, 4ನೇ ವರ್ಷ ಹಾಗೂ ಮೇಲ್ಪಟ್ಟ ಗಿಡಗಳಿಗೆ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಸಗೊಬ್ಬರವನ್ನು ನೀಡಬೇಕಾಗ್ತದೆ. ಇನ್ನು ಶಿಫಾರಸು ಮಾಡಿದ ರಸಗೊಬ್ಬರವನ್ನು 2 ಕಂತುಗಳಲ್ಲಿ ಅಂದ್ರೆ 1/3 ಭಾಗ ಮೇ ಜೂನ್ ತಿಂಗಳಲ್ಲಿ, 2/3 ಭಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ಮರಕ್ಕೆ ನೀಡಬೇಕು. ಇನ್ನು ಸಾರಜನಕ ರಂಜಕ ಪೊಟ್ಯಾಶ್ ಅಂಶಕ್ಕೆ ಬಂದ್ರೆ ಸಾರಜನಕ 500 ಗ್ರಾಮು, ರಂಜಕ 320 ಗ್ರಾಮು, ಪೊಟ್ಯಾಶ್ 1200 ಗ್ರಾಮು ವಾರ್ಷಿಕವಾಗಿ ಪ್ರತಿ ಗಿಡಕ್ಕೆ ನಾವು ಇವುಗಳನ್ನು ಕೊಡಬೇಕಾಗ್ತದೆ. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ. ಇನ್ನೇನು ತಾವು ಈ ಒಂದು ತೆಂಗಿನ ಬೆಳೆ ಬೇಸಾಯದ ಕ್ರಮದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಸಾಮಾನ್ಯವಾಗಿ ನಾವು ತೆಂಗಲ್ಲಿ ಈ ತೇವಾಂಶ ಸಂರಕ್ಷಣೆ ಮಾಡೋದು ಮುಖ್ಯವಾಗ್ತದೆ. ಈ ಬದುಗಳನ್ನು ಭೂಮಿಗೆ ಇಳಿಜಾರವಾಗಿ ಅಡ್ಡಲವಾಗಿ ನಾವು ನಿರ್ಮಿಸಬೇಕಾಗ್ತದೆ. ಅದೇ ರೀತಿ ಬೇರೆ ರೀತಿಯ ತೇವಾಂಶ ಸಂರಕ್ಷಣೆ ಕ್ರಮಗಳು. ಇನ್ನು ಬುಡದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಉಳ್ಬೇಕು. ಇನ್ನು ಬುಡದ ತೆಂಗಿನ ಸಿಪ್ಪನೆ ಹೂಳಿಕೆಯನ್ನು ಮಾಡಬೇಕು. ಸೊ ಈ ರೀತಿ ನಾವು ಅನೇಕ ಸಂರಕ್ಷಣಾ ಕ್ರಮಗಳನ್ನು ಕೊಡಬೇಕಾಗ್ತದೆ. ಒಟ್ಟಾರೆ ಹೇಳಬೇಕಂದ್ರೆ ಈಗ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ಹೇಳಿ, ಯಾವ ಒಂದು ರೋಗಗಳು ನಮ್ಮ ತೆಂಗಿನ ಬೆಳೆಗೆ ಬಾಧಿಸ್ತವೆ? ಸೊ ತೆಂಗಿಗೆ ಸಾಮಾನ್ಯವಾಗಿ 4 ತರ ಕೀಟಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ರೈನಾಸರಸ್ ದುಂಬಿ ಅಂತ, 2ನೇದಾಗಿ ಕೆಂಪು ಮೂತಿ ಹುಳ ಅಂತ, 3ನೇದಾಗಿ ಈ ರೂಗೋಸ್ ಸ್ಪೈರ್ಲಿಂಗ್ ಬಿಳಿನೋಣ ಅಂತೇಳಿ, ಇನ್ನು 4ನೇದಾಗಿ ನುಸಿಪೀಡೆ ಅಂತೇಳಿ. ಈ ನುಸಿಪೀಡೆಗೆ ಈಗಾಗಲೇ ನಾವು ಹತೋಟಿ ಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇನ್ನು ರೈನಾಸರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಗೆ ಈ ಫೆರಮೋನ್ ಟ್ರಾಪ್ಸ್ ಅಂತ ಬರ್ತವೆ, ಅಥವಾ ಬಕೆಟ್ ಬಲೆ ಅಂತ ಕರಿತೀವಿ. ಆ ಬಕೆಟ್ ಬಲೆಗಳನ್ನು ನಾವು ತೋಟಗಳೆಲ್ಲ ಕಟ್ಟಿದ್ದಾದ್ರೆ ಇವುಗಳನ್ನು ಹತೋಟಿ ಮಾಡ್ಕೋಬಹುದು. ಅಂದ್ರೆ ಅದು ಬರಕ್ಕಿಂತ ಮೊದಲೇನೆ ಅದು ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಬಕೆಟ್ ಬಲೆಗಳನ್ನ ಕಟ್ಟಿದ ಆದ್ರೆ ಆ ಬಕೆಟ್ ಬಲೆಗೆ ಬಿದ್ದು ಅವು ಸಾವನ್ನ ಅಪ್ತವೆ. ಅಂದ್ರೆ ಇದು ಮಲೆನಾಡಲ್ಲಿ ಅಥವಾ ಕರಾವಳಿಯಲ್ಲಿ ದುಂಬಿ ಹುಳ ಅಂತ ಬರ್ತದೆ, ಅದು ಏನ್ ಮಾಡ್ತದೆ, ಮೇಲ್ಗಡೆ ಅದು ಇನ್ಫ್ಲೋರೆಸೆನ್ಸ್ ಇರುತ್ತಲ್ಲ, ಅದು ಸುಳಿ ಬಂದಿರ್ತದಲ್ಲ, ಆ ಸುಳಿ ಮೂಲಕ ಅದು ಪ್ರವೇಶ ಮಾಡುತ್ತೆ, ಮತ್ತೆ ಒಳಗಡೆ ಹೋಗಿ ಅದು ಒಳ್ಳೆ ಅದು ಏನು ಕಾಂಡ ಮೃದುವಾದ ಕಾಂಡವನ್ನ ಅದು ತಿಂದು ಅದನ್ನ ಎಲೆ ಬರ್ದಿದ್ದಂಗೆ ಅಥವಾ ಸುಳಿ ಬರ್ದಿದ್ದಂಗೆ ಮಾಡ್ಬಿಡುತ್ತೆ. ಹೌದು, ಅದೇ ರೀತಿ ಈ ತೆಂಗಲ್ಲಿ ಮುಖ್ಯವಾಗಿ 2-3 ರೋಗಗಳು ಮುಖ್ಯವಾಗಿರ್ತವೆ. ಒಂದು ನಾವು ಸುಳಿ ಕೊಳೆ ರೋಗ ಅಂತೀವಿ, ಇನ್ನೊಂದು ಅಣಬೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ತೆಂಗಿನ ತೋಟಗಳು ಈ ಅಣಬೆ ರೋಗ ಅಥವಾ ರಸಸೋರೋ ರೋಗದಿಂದ ಹಾಳಾಗ್ತಾ ಇದಾವೆ. ಇವುಗಳನ್ನು ಹತೋಟಿ ಮಾಡಬೇಕಾದ್ರೆ ನಮಗೆ ಹೆಕ್ಸಾಕೋನೋಜಲ್ ಅಂತ ಒಂದು ಔಷಧಿ ಸಿಗುತ್ತೆ. ಆ ಹೆಕ್ಸಾಕೋನೋಜಲ್ ಅನ್ನ ಫಂಗಿಸೈಡ್ ಅನ್ನ 5 ಮಿಲಿ 100 ಮಿಲಿ ನೀರಲ್ಲಿ ಹಾಕಿ ಬೇರೆ ಕಟ್ಟಿದ್ದಾದ್ರೆ ಈ ರಸಸೋರೋ ರೋಗ ಅಣಬೆ ರೋಗನ ಹತೋಟಿ ಮಾಡ್ಕೋಬಹುದು. ಯಾವ ಸಮಯದಲ್ಲಿ ಇದನ್ನು ಸಿಂಪರಣೆ ಮಾಡಬೇಕಾಗುತ್ತೆ? ಇದು ಸಿಂಪರಣೆ ಅಲ್ಲ, ಇದು ಬೇರೆಗೆ ಔಷಧಿನ ಕಟ್ಟಬೇಕಾಗ್ತದೆ. ಸೊ ವರ್ಷದಲ್ಲಿ 3 ತಿಂಗಳಿಗೊಮ್ಮೆ 4 ಸಲ ಈ ಔಷಧಿನ ಕಟ್ಟಿದ್ದೆ ಆದ್ರೆ ಈ ರೋಗಗಳನ್ನ ನಾವು ಹರಡದಂಗೆ ನಾವು ದುಂಬಿಗಳು ಬರ್ದಿದ್ದ ಹಾಗೆ ಸೊ ದುಂಬಿಗಳು ಬರ್ದಿದ್ದ ಹಾಗೆ ನಾವು ಈಗಾಗಲೇ ಹೇಳ್ದಂಗೆ ಈ ಫೆರಮೋನ್ ಟ್ರಾಪ್ಸ್ ಅಥವಾ ಮೋಹಕ ಬಲಗಳಂತ ಏನ್ ಹೇಳ್ತೀವಿ ಅವುಗಳನ್ನ ನಾವು 2 ಹೆಕ್ಟೇರ್ಗೆ ಒಂದರಂತೆ ನಾವು ಮರದ ತುದಿಯಲ್ಲಲ್ಲ, ತೋಟದಲ್ಲಿ ಎಲ್ಲಾದ್ರೂ ಒಂದು ಕಡೆ ಒಂದು ಕೋಲನ್ನ ಕಟ್ಬಿಟ್ಟು ಆ ಕೋಲಿಗೆ ಇದನ್ನ ನೇತಾಡಬೇಕು. ಅಂದ್ರೆ ಅದು ಮರದ ತುದಿಗೆ ಹಾಕೋ ಮರದ ತುದಿಗೆ ಹಾಕಿದ್ರೆ ಅದು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಸೊ ಹಂಗಾಗಿ ನಾವು ಆದಷ್ಟು ತೋಟದಿಂದ ಒಂದು 50 ಮೀಟರ್ ದೂರದಲ್ಲಿ ಅಥವಾ ತೋಟದಲ್ಲಿ ಒಂದು ಕೋಲನ್ನ ಕಟ್ಟಿ ಆ ಕೋಲಿನ ಸಪೋರ್ಟ್ಗೆ ಅದನ್ನು ನೇತಾಕ್ಬೇಕಾಗ್ತದೆ. ಅಲ್ಲಿ ಎಲ್ಲ ಬಂದವು ಏನು ಆಕರ್ಷಣೆ ಆಗಿ ಆ ಬಕೆಟ್ಗೆ ಬಿದ್ದು ಅವು ಸಾಮಾನ್ಯವಾಗಿ ಸಾಯ್ತವೆ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಂದ ಬೇಕು, ಅವ್ರ ನಂಬರ್ ಅನ್ನ ನಮ್ಗೆ ಕೊಡ್ರಿ ಅಂತ ಕೆಲವು ರೈತರು ಹೇಳಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತೇಳಿ, ನಾನು ಕೀಟಶಾಸ್ತ್ರ ಪ್ರಾಧ್ಯಾಪಕನಾಗ್ಲಿ ಕೃಷಿ ವಿಷ್ಣು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ 9919168815. ತುಂಬಾ ಸಂತೋಷ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾಗಿ ಕೀಟಶಾಸ್ತ್ರ ವಿಭಾಗದವರಾಗಿ ನಮ್ಮ ರೈತರಿಗೆ ತಮ್ಮ ಅಪಾರ ಅನುಭವವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇಲ್ಲಿಯ ತನಕ ತೆಂಗು ಬೆಳೆಯ ಸುಧಾರಿತ ಕ್ರಮಗಳ ಕುರಿತಂತೆ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೊಡನೆ ತಿಮ್ಮಪ್ಪ ಎಚ್ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರೆ ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ರಾಜಗೋಪಾಲಾಚಾರಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಎಲ್ಲ ರೈತ ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ದೇಹವೆಂಬುವ ಬಂಡಿ ಬಳಲಿದೆನೋ, ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಪಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಮಲ ಮೂತ್ರ ದುರ್ಮಾಂಸ ಕರಳೋ ಹುಳು ದುರ್ಗಂಧ, ಮಲ ಮೂತ್ರ ದುರ್ಮಾಂಸ ಕರಳೋ ಹುಳು ದುರ್ಗಂಧ, ಎಲುಬು ಗುಂಡಿಗೆ ಘೃತವು ಓದಿಕೆ ಚರ್ಮ, ಎಲುಬು ಗುಂಡಿಗೆ ಘೃತವು ನನಗೆ, ಇದರೊಳಗೆ ಸಿಕ್ಕಿದೆನೋ ನನಗೆ, ಬಿಡಿಸಯ್ಯ ಬವ ಬಂದ ಎನ್ನೊಡೆಯ ಗೋವಿಂದ, ಬಿಡಿಸಯ್ಯ ಬವ ಬಂದ ಎನ್ನೊಡೆಯ ಗೋವಿಂದ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಬಾರಯ್ಯ ಗೋವಿಂದ ಬಂಡಿ ಎಳೆದು ಬಳಲಿದೆನೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಇನ್ನೋ ಜನ್ಮವು ಸಾಕು ಇದನ್ನ ವರ್ಜಿಸಬೇಕು, ಇನ್ನೋ ಜನ್ಮವು ಸಾಕು ಇದನ್ನ ವರ್ಜಿಸಬೇಕು, ಮನ್ಮಥನ ಠಾಣ್ಯವಿದು ಮರಳು ಮಾಡಿ, ಮನ್ಮಥನ ಠಾಣ್ಯವಿದು ಮರಳು ಮಾಡಿ, ಅಂತಕನ ಪಟಾಣಕ್ಕೆ ಆದಿ ನೋಡುತ್ತಲಿದ್ದೆ, ದಯವಿಟ್ಟು ಸಲಹಯ್ಯ ವೈಕುಂಠ ವಿಠಲನೆ, ದಯವಿಟ್ಟು ಸಲಹಯ್ಯ ವೈಕುಂಠ ವಿಠಲನೆ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ, ನಿಮ್ಮ ನಾಮವ ಜಪಿ ಜಪಿಸೋ ನಿಜ ತತ್ವ ನಾನರಿಯ ನಿಮ್ಮ ನಾಮವ ಜಪಿಸೋ ನಿಜ ತತ್ವ ನಾನರಿಯ ಆತ್ಮದಳು ನಿಮ್ಮ ಪೂಜೆ ನಾ ಮಾಡಲರಿಯ ಆತ್ಮದಳು ನಿಮ್ಮ ಪೂಜೆ ನಾ ಮಾಡಲರಿಯ ಘೋರ ಪಾತಕ ನಾನು ಪರಮ ಪುರುಷನು ನೀನು ಲಕ್ಷ್ಮೀ ರಮಣ ನರಹರಿಯೇ ರಕ್ಷಿಸೋ ಶ್ರೀ ಲಕ್ಷ್ಮೀ ರಮಣ ನರಹರಿಯೇ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ದೇಹವೆಂಬುವ ಬಂಡೆ ಎಳೆದು ಬಳಲಿದೆನೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಅತಿ ಮೂರ್ಖನಯ್ಯ ಅಜ್ಞಾನ ಬಿಡಿಸಯ್ಯ ಅತಿ ಮೂರ್ಖನಯ್ಯ ಅಜ್ಞಾನ ಬಿಡಿಸಯ್ಯ ನಿಜವಲ್ಲ ಈ ಕಾಯ ನಂಬಲರೇನಯ್ಯ ನಿಜವಲ್ಲ ಈ ಕಾಯ ನಂಬಲರೇನಯ್ಯ ಭಯಪಟ್ಟು ನಿಮ್ಮ ಪದ ಭಜಿಸಿದನು ನಾನಯ್ಯ ಭಯಪಟ್ಟು ನಿಮ್ಮ ಪದ ಭಜಿಸಿದನು ನಾನಯ್ಯ ಶ್ರೀ ಚಲುವರಂಗಯ್ಯ ಸಲಹ ಬೇಕಯ್ಯ ಶ್ರೀ ಚಲುವರಂಗಯ್ಯ ಸಲಹ ಬೇಕಯ್ಯ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಕನಕ ದಾಸರ ಮನೆಯ ಕಸ ಗುಡಿಸೋ ಬಡ ದಾಸ ಕನಕ ದಾಸರ ಮನೆಯ ಕಸ ಗುಡಿಸೋ ಬಡ ದಾಸ ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ ಪುರಂದರ ದಾಸರಿಗೆ ಮಡಿ ಮಾಡೋ ದಾಸ ನಿನ್ನ ನಂಬಿದ ದಾಸ ಎನ್ನ ಬಿಡುವುದು ಮೋಸ ನಿನ್ನ ನಂಬಿದ ದಾಸ ಎನ್ನ ಬಿಡುವುದು ಮೋಸ ನಿನ್ನ ನಂಬಿದ ದಾಸ ಎನ್ನ ಬಿಡುವುದು ಮೋಸ ಕೈವರದ ಪುರವಾಸ ಅಮರ ನಾರಾಯಣೇಶ ಕೈವರ ಪುರವಾಸ ಅಮರ ನಾರಾಯಣೇಶ ಕೈವರದ ಪುರವಾಸ ಅಮರ ನಾರಾಯಣೇಶ ಕೈವರದ ಪುರವಾಸ ಅಮರ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ದೇಹವೆಂಬುವ ಬಂಡಿ ಎಳೆದು ಬಳಲಿದೆನೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಬಾರಯ್ಯ ಗೋವಿಂದ ಬಂದಕವ ಬಿಡಿಸೋ ಮಲಮೂತ್ರ ಮಯೂರ್ ಮಾಂಸ ಕರಳೋ ಉಳೋದೋರ್ ಗಂಧ ಎಲುಬು ಗುಂಡಿಗೆ ಘೃತವು ಹೋದಿಗೆ ಚರ್ಮ ಗೋವಿಂದ ಬಂದ ಕವ ಬಿಡಿಸೋ ಹಾರಯ್ಯ ಗೋವಿಂದ ಬಂದ ಕವ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ